ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸ್ತ್ರೀ ಶಕ್ತಿ ಮಹಿಳಾ ಸ್ವಸಹಾಯ ಸಂಘದ ಕಾರ್ಯಚಟುವಟಿಕೆಗಳ ಕುರಿತು ಚಿತ್ರದುರ್ಗದ ಪಿ ಸುಚಿತ್ರ ಅವರೊಂದಿಗಿನ ಸಂದರ್ಶನ ಬಿತ್ತರವಾಗಲಿದೆ. ಅರೆ ಅಣ್ಣ ಅವರ, ಇಲ್ಲಿ ಕೇಳಿ, ನಿಮ್ಗೆ ಆ ಮೆಸೇಜ್ ಬಂದಿತ್ತ? ಲಾಟ್ರಿ ಹೊಡೆದಿದೆ, ಲಿಂಕ್ ಕ್ಲಿಕ್ ಮಾಡಿ ಯು ಪಿ ಐ ಪಿನ್ ಹಾಕಿ ಹಣ ಸಿಗುತ್ತೆ ಅಂತ. ಇಲ್ಲಿ ಯು ಪಿ ಐ ಪಿನ್ ಕೊಡ್ತೀರಾ, ಅಲ್ಲಿಂದ ಹಣ ಹೋಗುತ್ತೆ. ನೆನಪಿರ್ಲಿ, ಯು ಪಿ ಐ ಸೇಫ್ ಇದೆ. ಆದ್ರೆ ಯಾರಾದ್ರೂ ಆಸೆ ಹುಟ್ಟಿಸಿದ್ರೆ ಹೇಳಿ, ನಾನು ಮೂರ್ಖ ಅಲ್ಲ. ಎನ್ ಪಿ ಸಿ ಐ ಮುಖಾಂತರ ಜನಹಿತಕ್ಕಾಗಿ ಜಾರಿ. ಹೌದು ಸರ್. ಏನೇನು ಮರಯ್ಯ, ನಿನ್ ಅಂಗಡಿಯಲ್ಲಿ ತಗೊಂಡ್ ಎಲ್ಲಾ ಬಟ್ಟೆಗಳು ಬಹಳ ಬಹಳ ಒಳ್ಳೆ ಗುಣಮಟ್ಟದವು. ಹೌದಾ ಸರ್? ಆದ್ರೆ ಈ ಕಡೆ ಜನ ಬರೋದು ಸ್ವಲ್ಪ ಕಡಿಮೆ ಕಾಣಿಸುತ್ತಲ್ಲ, ನೀವು ಹೆಚ್ಚಾಗಿ ಪ್ರಚಾರ ಮಾಡಿಲ್ಲೇನೋ. ಹೌದು ಸರ್. ಒಂದ್ ಕೆಲಸ ಮಾಡಿ, ಆಕಾಶವಾಣಿಯಲ್ಲಿ 200 ರೂಪಾಯಿ ಕೊಟ್ಟರು ಕೂಡ ಪ್ರಚಾರ ಮಾಡ್ತಾರೆ, ಗೊತ್ತಾ? ಓಹೋ, ಹೌದಾ ಸರ್? ಹೌದಪ್ಪ ಹೌದು. ಇಲ್ಲೇ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರಕ್ಕೆ ಭೇಟಿ ಕೊಡು, ಕಡಿಮೆ ಖರ್ಚಿನಲ್ಲಿ ಪ್ರಚಾರ ಮಾಡು. ಓಹೋ, ಹೌದಾ ಸರ್? ಖಾಸಗಿ ಆರೋಗ್ಯ ಸಂಸ್ಥೆಗಳೇ ಗಮನಿಸಿ, ಕೆಪಿಎಂಇ ಕಾಯ್ದೆ ಬಗ್ಗೆ ತಿಳಿಯಿರಿ. ಸಾರ್ವಜನಿಕರ ಅನುಕೂಲಕ್ಕಾಗಿ ಆಸ್ಪತ್ರೆಯಲ್ಲಿ ದೊರೆಯುವ ಸೌಲಭ್ಯ, ಸೇವಾ ಶುಲ್ಕ ವಿವರವನ್ನು ಫಲಕಗಳಲ್ಲಿ ಮತ್ತು ಜಾಲತಾಣಗಳಲ್ಲಿ ಪ್ರದರ್ಶನ ಕಡ್ಡಾಯ. ಚಿಕಿತ್ಸೆಗೆ ಮುನ್ನ ಅಂದಾಜು ವೆಚ್ಚವನ್ನು ಒದಗಿಸಬೇಕು. ತುರ್ತು ಸಂದರ್ಭಗಳಲ್ಲಿ ಯಾವುದೇ ನಿರ್ಬಂಧವಿಲ್ಲದೆ ಪ್ರಥಮ ಚಿಕಿತ್ಸೆ ನೀಡಬೇಕು. ಚಿಕಿತ್ಸೆಯ ಸಂದರ್ಭದಲ್ಲಿ ರೋಗಿ ಮೃತಪಟ್ಟಲ್ಲಿ ಯಾವುದೇ ಷರತ್ತು ಇಲ್ಲದೆ ಮೃತದೇಹ ನೀಡಬೇಕು. ಯಾವುದೇ ಲೋಪ ಕಂಡು ಬಂದಲ್ಲಿ ಜಿಲ್ಲಾ ಆರೋಗ್ಯ ಅಧಿಕಾರಿ ಅಥವಾ ತಾಲೂಕು ಆರೋಗ್ಯ ಅಧಿಕಾರಿಗಳಿಗೆ ದೂರು ಸಲ್ಲಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರೈತ ಬಾಂಧವರೇ, ಈಗ ಕೇಳಿ ಸ್ತ್ರೀ ಶಕ್ತಿ ಮಹಿಳಾ ಸ್ವಸಹಾಯ ಸಂಘದ ಕಾರ್ಯಚಟುವಟಿಕೆಗಳ ಕುರಿತು ಚಿತ್ರದುರ್ಗದ ಪಿ ಸುಚಿತ್ರ ಅವರೊಂದಿಗಿನ ಸಂದರ್ಶನ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಚಿತ್ರದುರ್ಗದ ಪಿ ಸುಚಿತ್ರ ಅವರಿದ್ದಾರೆ. ಅವರು ಸ್ತ್ರೀ ಶಕ್ತಿ ಮಹಿಳಾ ಸ್ವಸಹಾಯ ಸಂಘದ ಕಾರ್ಯಚಟುವಟಿಕೆಗಳ ಬಗ್ಗೆ ನಮ್ಮ ಮಹಿಳೆಯರಿಗೆ ರೈತರಿಗೆ ಸಾಕಷ್ಟು ವಿಷಯ ತಿಳಿಸ್ಕೊಡ್ಲಿಕ್ಕೆ ಬಂದಿದ್ದಾರೆ. ಮೇಡಮ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಮೇಡಮ್, ಇತ್ತೀಚೆಗೆ ನಾವು ಯಾವ ಗ್ರಾಮದಲ್ಲಿ ಆಗಲಿ ಪಟ್ಟಣಗಳಲ್ಲಿ ಎಲ್ಲ ಕಡೆ ಈ ಸ್ತ್ರೀ ಶಕ್ತಿ ಸಂಘಗಳು ಮಹಿಳೆಯರು ಒಂದು ಗುಂಪಾಗಿ ಸೇರ್ಕೊಂಡು ಮಾಡೋದ್ರಿಂದ ಸಾಕಷ್ಟು ಅನುಕೂಲಗಳು ಪಡ್ಕೊಳ್ತಿದ್ದಾರೆ. ಮೊದಲೆಲ್ಲ ಈ ಸ್ತ್ರೀ ಶಕ್ತಿಗಳ ಸಂಘಗಳ ಕಡೆ ಅಷ್ಟೊಂದು ಒಲವಿರಲಿಲ್ಲ ಮಹಿಳೆಯರಿಗೆ. ಇತ್ತೀಚೆಗೆ ಬಹಳ ಒಲವಿದೆ, ಬಹಳ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾರೆ, ಇದರಿಂದ ಸಾಕಷ್ಟು ಉಪಯೋಗಗಳನ್ನ ಪಡ್ಕೊಳ್ತಿದ್ದಾರೆ. ಈ ಮೊದಲಿಗೆ ಈ ಸ್ತ್ರೀ ಶಕ್ತಿ ಮಹಿಳಾ ಸ್ವಸಹಾಯ ಸಂಘ ಅಂದ್ರೆ ಏನು? ಸರ್ ನಮಸ್ತೆ. ನಾನು ಸುಮಾರು 8-10 ವರ್ಷದ ಹಿಂದೆ ನನ್ನ ಸಂಘದಲ್ಲಿ ಇರಲಿಲ್ಲ. ನಾನೊಬ್ರು ಸಾಮಾನ್ಯ ಮಹಿಳೆ, ಮನೆಯಲ್ಲಿ ಮಕ್ಕಳನ್ನ ಮರಿ ನೋಡ್ಕೊಂಡು ಮನೆಯಲ್ಲಿದ್ದು. ಆಮೇಲೆ ನಾನಂದ್ರೆ ನಮಗೆ ಅವಾಗ ಏನು ಸಂಘ ಸಂಸ್ಥೆ ಏನು ಗೊತ್ತಿರಲಿಲ್ಲ ನಮ್ಗೂ, 8-10 ವರ್ಷದ ಹಿಂದೆ. ಆಮೇಲೆ ನಮ್ಮ ಮನೆಯವ್ರ ಅಕ್ಕ ಒಬ್ರು ಕರ್ಕೊಂಡೋಗಿ ನನಗೆ ಸಂಘದಲ್ಲಿ ಜನ ಕಡಿಮೆ ಇದ್ದಾರೆ ಅಂತೇಳಿ ಸೇರಿಸಿದ್ರು ಅಷ್ಟೇ ಫಸ್ಟು. ಅವರು ಆಲ್ರೆಡಿ ಗ್ರೂಪ್ ಇತ್ತು, ಆ ಗ್ರೂಪಲ್ಲಿ ಜನ ಕಡಿಮೆ ಇದ್ದಾರೆ ಅಂತ ನನ್ನನ್ನು ಸಂಘಕ್ಕೆ ಸೇರಿಸಿದ್ರು. ಸೇರಿಸಾದ್ಮೇಲೆ ನಾನು 1 ವರ್ಷ ಅದೇನು ಸಂಘ ಏನು ನನ್ನೇನು ಹೋಗ್ತಾ ಇರಲಿಲ್ಲ, ಮನೆ ಬಿಟ್ಟೆಲ್ಲೂ ಹೋಗ್ತಾ ಇರಲಿಲ್ಲ. ಅದೇನು ಸಂಘನೇ ಏನು ನೋಡೋಣ ಸುಮ್ಮನೆ ಅಂತ ಸುಮ್ಮನೆ ಆಗೋದು. ಆಮೇಲೆ ನನಗೆ ಲೋನಿನ ಅವಶ್ಯಕತೆ ಅಂದರೆ ಸ್ವಲ್ಪ ಅಮೌಂಟಿನ ಅವಶ್ಯಕತೆ ಬೇಕಿತ್ತು, ನನಗೊಂದು 15,000 ಅಮೌಂಟ್ ಬೇಕಿತ್ತು. ಆಮೇಲೆ ನನಗೆ ಅಲ್ಲಿ ಸಂಘದಲ್ಲಿ, ನಿನ್ನ ಸಂಘದಲ್ಲಿ ಹೆಸರಿದೆ ನಿಂದು, ನಿನಗೆ ಕೊಡಿಸ್ತೀನಿ ಬಾ ಅಂತೇಳಿ ನಮ್ಮ ಮನೆಯವ್ರ ಅಕ್ಕ ನನಗೆ ಸಂಘದಲ್ಲಿ ಲೋನ್ ಕೊಡಿಸಿದ್ರು. ಆವಾಗಿಂದ ನನಗೆ ಸಂಘದಲ್ಲಿ ಒಲವದ ಸಂಘದಿಂದ ನನಗೆ ಏನು ಅಂತ ಗೊತ್ತಾಯ್ತು. ಹೌದು, ನನಗೆ ಯಾರಿಗೆ 15,000 ರೂಪಾಯಿ ಕೇಳಿದ್ರೆ ನನಗೆ ಯಾರು ಕೊಡ್ತಿರ್ಲಿಲ್ಲ ಅವಾಗ. ನಾ ಅಂದ್ರೆ ಏನು ಕೆಲಸಕ್ಕೆ ಹೋಗ್ತಿರ್ಲಿಲ್ಲ, ನಮ್ಮನೆಯವರಷ್ಟೇ ಆಟೋ, ನಮ್ಮನೆಯವ್ರು ಆಟೋ ಹೊಡಿತಾರೆ. ಅವ್ರಿಗೆ ಈಗ 15,000 ಕೊಡ್ರಿ ಅಂದ್ರೆ ಯಾರು ಕೊಡ್ತಿರ್ಲಿಲ್ಲ. ನನ್ನ ಸಂಘದಲ್ಲಿ ನಂದು ಹೆಸರಿರೋದಕ್ಕೋಸ್ಕರ ನಾನು ಸಂಘದಲ್ಲಿ ಕೊಡಿಸ್ತೀನಿ ಬಾ ಅಂತೇಳಿ ಕರ್ಕೊಂಡೋದ್ರು. ನನಗೆ ಅವಾಗ 15,000 ಲೋನ್ ಸಿಕ್ತು ಫಸ್ಟು. ಅದನ್ನ ನಮಗೆ ವಾರ ಇಷ್ಟು ಕಟ್ಟಬೇಕು, ವಾರಕ್ಕೆ ಎಷ್ಟು ವರ್ಷ ಅಂತ ಟೈಮ್ ಕೇಳ್ತಾರೆ ಸರ್. ನೀವು 1 ವರ್ಷಕ್ಕೆ ತೀರಿಸ್ತೀರೋ, 2 ವರ್ಷಕ್ಕೆ ತೀರಿಸ್ತೀರೋ, ನಿಮ್ಮ ಕೆಪಾಸಿಟಿ ಹೆಂಗಿದೆ, ವಾರ ನಿಮ್ಗೆ ಇಷ್ಟು ಕಟ್ಟಕ್ಕಾಗುತ್ತಾ, ಇಷ್ಟು ಬಡ್ಡಿ ಇದೆ ನಿಮಗೆ, 15,000 ರೂಪಾಯಿಗೆ ಎಷ್ಟು ಬಡ್ಡಿ ಇದೆ ಅಂತೇಳಿ ಅವರು ನಮಗೆ ಡೀಟೇಲ್ಸ್ ಹೇಳ್ತಾರೆ ಸರ್. ಅದಾದ್ಮೇಲೆ ನಮ್ಮ ಕೈಲಿ ಆಗುತ್ತೆ, ವಾರ 500 ರೂಪಾಯಿ ನಾನು ಕಟ್ಬೋದು, ಆಯಿತು ನಾನು ವಾರ 500 ರೂಪಾಯಿ ಕಟ್ತೀನಿ ಅಂದರೆ 2 ವರ್ಷಕ್ಕೆ ಬರೆಸ್ತೀನಿ ನಾನು, ಇಲ್ಲ 1 ವರ್ಷಕ್ಕೆ ಬರೆಸ್ತೀನಿ ನಾನು ಅಂತೇಳಿ ನಾವು ಏನು ಹೇಳ್ತೀವೋ ಅವ್ರು ಅದನ್ನು ಬರ್ಕಂತಾರೆ. ನನಗೆ 15,000 ರೂಪಾಯಿ ಲೋನ್ ಸಿಕ್ತು, ಅವ್ರು ಹೇಳಿದ ಕಂತಲ್ಲಿ ನಾನು ಕಟ್ಕೊಂಡೋದೆ. ಅದಾದ್ಮೇಲೆ ನಾನು ಮತ್ತೆ 50,000 ಲೋನ್ ತಾಂಡೆ, ಅದಾದ್ಮೇಲೆ 1 ಲಕ್ಷ ಲೋನ್ ತಾಂಡೆ, ಅದಾದ್ಮೇಲೆ ಮತ್ತೆ 2 ಲಕ್ಷ ಲೋನ್ ತಗೊಂಡೆ. ಪ್ರತಿಯೊಂದು ನಾನು ಸಂಘದಿಂದನೇ ಲೋನ್ ತಗೊಂಡು, ನನ್ನ ಮಕ್ಕಳು ಇಬ್ರು ಮಕ್ಕಳು ಸರ್, ಇಬ್ರು ಮಕ್ಕಳು ಎಜುಕೇಶನ್ ನಾನು ಲೋನ್ ಇಂದನೇ ಮಾಡಿರೋದು. ಯಾವುದೇ ಶೂರಿಟಿ ಇಲ್ಲ, ಯಾವುದೇ ಶೂರಿಟಿ ಇಲ್ಲ ಸರ್. ಕಡಿಮೆ ಬಡ್ಡಿ? ಹೌದು ಸರ್. ನನ್ಗೆ ನಾವೀಗ ಸೇರಿರೋದು ಧರ್ಮಸ್ಥಳ ಸಂಘದಲ್ಲಿ. ಧರ್ಮಸ್ಥಳ ಸಂಘದಲ್ಲಿ ನನ್ನ ಸಂಘದ ಹೆಸರು ಕೊಲೂರ ಮೂಕಾಂಬಿಕಾ ಅಂತ. ಆ ಸಂಘದಲ್ಲಿ ನಾನು ಸುಮಾರು 8-9 ವರ್ಷ ಆಯ್ತು ನನ್ನ ಸಂಘಕ್ಕೆ ಸೇರಿ. ನನ್ನ ಮಕ್ಕಳು ಇವಾಗ IMCA ಮಾಡ್ತಾನೆ, ನನ್ನ ಮಗಳು BCOM ಮಾಡ್ತಾಳೆ. ಅದರಲ್ಲಿ ನಾವು ಬಡವರಾದ್ರೂ ನಾನು ಸಂಘದಿಂದ ಸಾಲ ತಗೊಂಡು, ನಮಗೆ ಟೈಮಿಗೆ ಸರಿಯಾಗಿ ನಮಗೆ ಸಾಲ ಸಿಕ್ಕಿದೆ. ನಾವು ಮಕ್ಕಳನ್ನ ಎಜುಕೇಶನ್ ಮಾಡಿಸ್ತಾ ಇದ್ದೀವಿ, ಮತ್ತೆ ಮನೆ ನಮ್ದು ಸ್ವಂತ ಮನೆ ಇರಲಿಲ್ಲ, ನಾವು ಬಾಡಿಗೆ ಮನೇಲಿ ಇದ್ವಿ. ಈಗ ನಾವೊಂದು ಸ್ವಂತ ಮನೆ ಕಟ್ಟಿದ್ದೀವಿ. ಸ್ವಂತ ಮನೆ ಕಟ್ಟಿ ನಾವು ಸಂಘದಿಂದನೇ, ನಾವು ಎಲ್ಲೂ ಹೊರಗಡೆ ಸಾಲ ಮಾಡಿಲ್ಲ ಸರ್. ನಮ್ಮ ನಾದಿನಿ ಒಂದು ಸ್ವಲ್ಪ ಸಾಲ ಕೊಟ್ಟಲು ಬಿಟ್ಟರೆ ನಾವು ಹೊರಗಡೆ ಎಲ್ಲೂ ಸಾಲ ಮಾಡಿಲ್ಲ. ಸಂಘ ಸಂಸ್ಥೆಯಿಂದನೇ ನಾವು ಸಾಲ ತಗೊಂಡು ನಾವು ಜೀವನ ಮಾಡ್ತಾ ಇರೋದು. ಬ್ಯಾಂಕಲ್ಲಿ ಲೋನ್ ಕೊಡ್ತಾರೆ, ನೀವು ಯಾಕೆ ಸಂಘದಲ್ಲಿ ಹೋಗ್ತೀರಿ, ಎಜುಕೇಶನ್ ಲೋನ್ ಕೊಡ್ತಾರೆ ಮಕ್ಕಳಿಗೆ, ನೀವು ಬ್ಯಾಂಕಲ್ಲಿ ಲೋನ್ ತಗೋಬಹುದು ಅಂತಾರೆ. ಇದೇ ಸರ್, ನಾನು ಸಂಘಕ್ಕೆ ಸೇರಕ್ಕಿಂತ ಮುಂಚೆ ಒಂದು ಬಟ್ಟೆ ವ್ಯಾಪಾರ ಮಾಡ್ತೀನಿ ಅಂತ ಹೇಳಿ 50,000 ಲೋನಿಗೆ, ಅವಾಗ ವಿಜಯ ಬ್ಯಾಂಕ್ ಇತ್ತು, ಈಗ ಬ್ಯಾಂಕ್ ಆಫ್ ಬರೋಡ್ ಆಗಿದೆ, ವಿಜಯ ಬ್ಯಾಂಕಲ್ಲಿ ಅಪ್ಲೈ ಮಾಡಿದ್ರೆ 25 ಬ್ಯಾಂಕಿಂದ ನೀವು NOC ಬರ್ಸ್ಕೊಂಬರ್ಬೇಕು ಅಂತ ಹೇಳಿದ್ರು. ನಾವು ಒಂದು 25 ಬ್ಯಾಂಕಿಗೆ ಸುತ್ತಾಡಿದ್ದೀನಿ ಸರ್. ಅಲ್ಲಿ ಹೋಗಿ NOC ಬರ್ಸ್ಕೋಬೇಕು, ಇಲ್ಲಂದ್ರೆ ನಿಮ್ ಸಾಲ ಇಲ್ಲ, ನಿಮ್ ಸಾಲ ಇಲ್ಲ. ಅಲ್ಲಿ ಒಬ್ಬರಿಗೆ 100 ರೂಪಾಯಿ ಕೊಡಬೇಕು, ಒಬ್ಬರಿಗೆ 150 ರೂಪಾಯಿ ಕೊಡಬೇಕು, ಒಬ್ಬರಿಗೆ 40 ರೂಪಾಯಿ ಕೊಡಬೇಕು. ಪ್ರತಿಯೊಂದು ಬರ್ಸ್ಕೊಂಡು ಬಂದು ಅದು ಮತ್ತೆ ನನಗೆ ಗೌರ್ಮೆಂಟ್ ಇಂದ 35,000 ರೂಪಾಯಿ ಚೆಕ್ ಬೇರೆ ಬಂದಿತ್ತು. ಆ ಚೆಕ್ ನಾವು ಶೂರಿಟಿ ಕೊಟ್ಟರು ಅವ್ರ ಬ್ಯಾಂಕಿಗೆ, ನನಗೆ 50,000 ಲೋನ್ ಮಾಡಕ್ಕೆ 3 ತಿಂಗಳಾಯ್ತು. ಮತ್ತೆ ಅವರು ತಿಂಗಳ ಕಂತ್ ಕಟ್ಟಬೇಕಾಗಿತ್ತು. ನಂದು 35,000 ರೂಪಾಯಿ ಚೆಕ್ ಇತ್ತು, ನಾನು ಅಲ್ಲಿಗಲ್ಲಿ ಕಟ್ಟಿ ಅವ್ರಿಗೆ ಜಮಾ ಮಾಡಿ ನಾನು ಅದನ್ನ ಇದು ಮಾಡ್ಕೊಂಡೆ. ಬರೀ 50,000 ಸಿಗೋದಕ್ಕೆ ನನಗೆ 3 ತಿಂಗಳಾಗೈತಂದ್ರೆ ನಾನು ಸಂಘದಲ್ಲಿ ಸೇರ್ಕೊಂಡು ಒಂದೇ ವಾರಕ್ಕೆ ನನಗೆ 2 ಲಕ್ಷ ರೂಪಾಯಿ ಲೋನ್ ಸಿಗುತ್ತೆ. ಯಾವ ನಂಬಿಕೆ ಮೇಲೆ ಕೊಟ್ಟಿದ್ದಾರೆ ಸರ್? ಕೇವಲ ಒಂದು ಆಧಾರ್ ಕಾರ್ಡ್, ಒಂದು ಆಧಾರ್ ಕಾರ್ಡ್ ನಾವು ಬ್ಯಾಂಕಲ್ಲಿ ಗುಂಪು, ನಮ್ಮ ಮೆಂಬರ್ಗಳೆಲ್ಲ ಮಹಿಳೆಯರು ಸೇರಿ ಮಾಡಿರೋ ಗುಂಪು, ಅದರಿಂದ 2 ಲಕ್ಷ ರೂಪಾಯಿ ಲೋನ್ ಸಿಗುತ್ತೆ. ಯಾವ ನಂಬಿಕೆ ಮೇಲೆ ನಮಗೆ ಆಧಾರ ಇದರಲ್ಲಿ ಕೊಡ್ತಾರೆ? ಹಂಗಾಗಿ ನಮಗೆ ಸಂಘದಿಂದ ತುಂಬ ಅನುಕೂಲ ಆಗಿದೆ ಸರ್. ಈಗ ಒಬ್ಬ ಮಹಿಳೆ, ಸಾಕಷ್ಟು ಜನ ಹಳ್ಳಿಗಳಲ್ಲಿ ಎಲ್ಲ ಮಹಿಳೆಯರು ಸಂಘಕ್ಕೆ ಸೇರ್ಕೊಂಡಿರಲ್ಲ, ನಾನೊಬ್ಬ ಮಹಿಳೆ ಈಗ ಸ್ವಸಹಾಯ ಸಂಘಕ್ಕೆ ಸೇರ್ಕೊಂಡ್ರೆ ಏನೆಲ್ಲ ಅನುಕೂಲಗಳು ಪಡ್ಕೋಬಹುದು, ಏನೆಲ್ಲ ಅವಕಾಶಗಳಿದ್ದಾವೆ ಸರ್? ಫಸ್ಟ್ ಸಂಘಕ್ಕೆ ಮೆಂಬರ್ ಸೇರ್ಕೋಬೇಕು ಸರ್. ಅವರು ಸೇರ್ಕೊಂಡಾದ್ಮೇಲೆ 3 ತಿಂಗಳ ತನಕ ಅವರಿಗೆ ಉಳಿತಾಯ ಮಾಡೋದಕ್ಕೆ ಹೇಳ್ತಾರೆ ಸರ್. ಅವ್ರು 3 ತಿಂಗಳು ಉಳಿತಾಯ ಕಟ್ಟಬೇಕು. ಮತ್ತೆ ಹಳೆ ಸಂಘಕ್ಕೆ ಸೇರ್ಕೊಂಡ್ರೆ ಆ ಹಳೆ ಮೆಂಬರ್ದು ಎಷ್ಟು ಉಳಿತಾಯ ಇರುತ್ತೋ ಅಷ್ಟು ಉಳಿತಾಯ ಇವ್ರು ಕಟ್ಕೋಬೇಕು 3 ತಿಂಗಳೊಳಗೆ. ಆಮೇಲೆ ಅವ್ರಿಗೆ ಅದಾದ್ಮೇಲೆ ಲೋನ್ ಅವ್ರಿಗೆ ಅವಶ್ಯಕತೆ ಇತ್ತು ಅಂತಂದ್ರೆ 35,000 ರೂಪಾಯಿ ತನಕ ಅವ್ರಿಗೆ ಲೋನ್ ಕೊಡ್ತಾರೆ. ಅದನ್ನ ಕಟ್ಟಿ ಅವ್ರು ಯಾವ ತರ ಕಟ್ತಾರೆ ನೋಡಿ, ಆಮೇಲೆ ಜಾಸ್ತಿ ಲೋನ್ ಕೊಡ್ತಾರೆ. ಹಂಗೆ 1 ಲಕ್ಷದ ತನಕ ಅವರಿಗೆ ಯಾವುದೇ ಶೂರಿಟಿ ಇಲ್ದಂಗೆ ಲೋನ್ ಕೊಡ್ತಾರೆ ಸರ್ ಅವರಿಗೆ. ಆಮೇಲೆ ಕಡಿಮೆ ಬಡ್ಡಿ, ಕೇವಲ 1 ಲಕ್ಷಕ್ಕೆ 1 ವರ್ಷಕ್ಕೆ 6,992 ರೂಪಾಯಿ. ಮತ್ತೆ ಕಟ್ ಇಂಟ್ರೆಸ್ಟ್ ಸರ್, 1 ವರ್ಷಕ್ಕೆ ನಾವು ತಾಣ್ತೀವಿ ಅಂದ್ರೆ 2,140 ರೂಪಾಯಿ ಬರುತ್ತೆ. ಅದೇ ನೀವು 2,140 ಕಟ್ಟ ಬದಲು 2,500 ಕಟ್ಕೊಂತ ಹೋದ್ರೆ ನಿಮಗೆ ಅಷ್ಟೂ ಬಡ್ಡಿ ಬರಲ್ಲ ಸರ್, ಕಡಿಮೆ ಬರುತ್ತೆ. ಕೇವಲ ಬಡ್ಡಿ ಬರೋದು 1 ವರ್ಷಕ್ಕೆ 1 ಲಕ್ಷಕ್ಕೆ 6,992 ರೂಪಾಯಿ ಮಾತ್ರ, ಅಷ್ಟೇ ಬಡ್ಡಿ ಬರೋದು, ಜಾಸ್ತಿ ಬಡ್ಡಿ ಬರೋದಿಲ್ಲ. ನಾನು ಮತ್ತೆ ನಾನು ವಾರದ ಕಂತು ನೀನು ಜಾಸ್ತಿ ಕಟ್ತೀನಿ, ಅವ್ರು ಹೇಳಿರೋ ಕಂತಿನಕಿನ್ನ ನಾನು ಜಾಸ್ತಿ ಕಟ್ತೀನಿ ಅಂದ್ರೆ ನಮಗೆ ಇನ್ನೂ ಬಡ್ಡಿ ಉಳಿಯುತ್ತೆ. ಆದ್ರೆ ನಾ ಯಾವಾಗ ಬಡ್ಡಿ ಜಾಸ್ತಿ ಆಗುತ್ತೆ ಅಂದ್ರೆ, ಅವರು ನನಗೆ 1 ವರ್ಷಕ್ಕೆ ಟೈಮ್ ಕೊಟ್ಟಾಗ ನಾನು 2,150 ರೂಪಾಯಿ ಕಟ್ಟ ಬದಲು ನನ್ನ ಹತ್ರ 1,000 ಇರೋದು, ನಾನು 500 ರೂಪಾಯಿ ಇರೋದು ಅಂತಂದು ನಾನು ಕಡಿಮೆ ಕಂತು ಕಟ್ಟಿದ್ರೆ ಆಟೋಮೆಟಿಕ್ ಬಡ್ಡಿ ಬಂದೇ ಬರುತ್ತೆ. ಅವ್ರನ್ನ ನೀವು 1 ವರ್ಷಕ್ಕೆ ಬರ್ಸಿದ್ರೆ ಅಂದ್ರೆ 1 ವರ್ಷಕ್ಕೆ ಕೆಪಾಸಿಟಿ ನಿಮ್ಗೆ ಎಷ್ಟಿದೆ ಅಷ್ಟು ಕಟ್ರಿ, ಅಷ್ಟೇ ಬಡ್ಡಿ ತಾಂತಾರೆ ಸರ್. ಅದು ಬಿಟ್ಟು ಹೆಚ್ಚುವರಿ ಬಡ್ಡಿ ಹೋಗೋದೇ ಇಲ್ಲ ಸರ್, ಶುದ್ಧ ಸುಳ್ಳೋದು ಬಡ್ಡಿ ಜಾಸ್ತಿ ಅಂತ ಹೇಳೋದು. ಈಗ ಎಷ್ಟು ಜನ ಮಹಿಳೆಯರು ಸೇರ್ಕೊಂಡು ಗುಂಪು ಅಥವಾ ಸಂಘಗಳು ಮಾಡ್ಬೇಕು ಸರ್? ಅದರಲ್ಲಿ 3 ತರ ಸಂಘ ಇದೆ ಸರ್. ಒಂದು SHG ಅಂತ ಸಂಘ ಬರುತ್ತೆ, ಅದರಲ್ಲಿ ಮಹಿಳೆಯರು 10-12 ಜನ ಸೇರ್ಕೊಂಡು ಒಂದು ಹೊಸ ಗುಂಪು ಮಾಡ್ಕೊಂತಾರೆ. ಆಮೇಲೆ PBG ಇದೆ ಸರ್, ಅದು ಗಂಡ್ಮಕ್ಳು ಸಂಘ ಸರ್. ಈ ಮೊದಲು ಹಳ್ಳಿ ಕಡೆ ಎಲ್ಲ ಇರ್ತಿತ್ತು, ಈ ಸಿಟಿ ಒಳಗೆ ಇರ್ತಾ ಇರ್ಲಿಲ್ಲ. ಈಗ ಒಂದು 4 ವರ್ಷದಿಂದ ಸಿಟಿ ಒಳಗೆ ಶುರುವಾಗಿದೆ. ಗಂಡ್ಮಕ್ಳು ಅವ್ರು ಹೆಣ್ಮಕ್ಳು ತರನೇ, ಹೌದು, ಹೆಣ್ಮಕ್ಳು ತರನೇ ಅವರು ಕುತ್ಕೊಂತಾರ. ಅವಂದ್ರೆ ಮೊದಲು ಶುರುವಾಗಿದ್ದು ಬೆಳ್ತಂಗಡಿ ಕಡೆಗೆ, ಅಂದ್ರೆ ಒಬ್ರು ಮನೆಯಿಂದ ಒಬ್ರಿಗೆ ಮನೆಗೆ ಹೋಗಿ ಕೆಲಸ ಮಾಡೋದಕ್ಕೆ. ಈಗ ಆಳುಗಳು ಕಡಿಮೆ ಇರ್ತಿದ್ರು, ಇವಾಗ ಒಂದ್ 4-5 ಜನ ಸಂಘದಲ್ಲಿ ಮಾಡ್ಕೊಂಡು ನಿಮ್ಮನೆ ಕೆಲಸ ಇತ್ತು ಅಂದ್ರೆ ಆ 4-5 ಜನ ಬಂದು ನಿಮ್ಮನೇಲಿ ಕೆಲಸ ಮಾಡ್ಬೇಕು. ಅಂದ್ರೆ ಕೂಲಿ ಕೊಡ್ತಿರ್ಲಿಲ್ಲ ಅವ್ರಿಗೆ, ಮುಯ್ ಹೇಳ್ತಾರ. ಅವ್ ಇನ್ನೊಬ್ರು ಮನೆ ಕೆಲಸ ಇತ್ತು ಅಂದ್ರೆ ಅವ್ರ 6 ಜನ ಹೋಗಿ ಅಲ್ಲಿ ಕೆಲಸ ಮಾಡ್ಬೇಕಾಯ್ತು. ಅದೇ ತರ ಸಂಘ ಶುರುವಾಗಿದ್ದು ಈಗ ಸಿಟಿ ಒಳಗೆ ಬಂದಿದೆ. ಈಗ ಸುಮಾರು 1-5 ವರ್ಷದ ಕೆಳಗಿಲ್ ದುರ್ಗದಲ್ಲಿ ಬಂದಿದೆ ಗಂಡ್ಮಕ್ಳು ಸಂಘ. ಅವ್ರು ಹೆಣ್ಮಕ್ಳ ತರನೇ

ಇನ್ನೊಂದು ಪ್ರಮುಖವಾದ ಉದ್ದೇಶ ಈ ರೈತ ಉತ್ಪಾದಕರ ಕಂಪನಿಗಳನ್ನ ಮಾಡುವುದು, ರೈತರು ಬೆಳೆದಂತ ಉತ್ಪನ್ನಗಳನ್ನು ಮಾರಾಟ ಮಾಡುವುದು. ಇದರಲ್ಲಿ ಎರಡು ವಿಧ ಇದೆ. ರೈತರು ಬೆಳೆದದ್ದನ್ನ ನೇರವಾಗಿ ಕೊಂಡುಕೊಂಡು ದೊಡ್ಡ ದೊಡ್ಡ ಕಂಪನಿಗಳಿಗೆ ಅಗ್ರಿಮೆಂಟ್ ಮಾಡಿಕೊಂಡು ಒಂದು ಒಳ್ಳೆಯ ಬೆಲೆಗೆ ರೈತರು ಮಾರಾಟ ಮಾಡಿ ರೈತರು ಸಹ ಲಾಭ ಗಳಿಸಿ ಕಂಪನಿಯು ಸಹ ಒಂದು ಸ್ವಲ್ಪ ಮಾರಾಟ ಲಾಭವನ್ನು ಗಳಿಸುವಂತದ್ದು. ಜೊತೆಗೆ ಪ್ರಮುಖವಾದ ಈ ರೈತ ಉತ್ಪಾದಕರ ಕಂಪನಿ ಉದ್ದೇಶ ಏನು ಅಂತಂದ್ರೆ, 1,000 ಜನರ ಒಂದು ಸಂಘಟನೆ ಮಾಡಿ ಆ ಒಂದು ಸಂಘಟನೆ ಮುಖಾಂತರ ರೈತರು ಬೆಳೆದಂತ ಬೆಳೆಗಳನ್ನ ಸಂಗ್ರಹಣೆ ಮಾಡಿ ಮೌಲ್ಯವರ್ಧನೆ ಮಾಡಿ ತಮ್ಮದೇ ಆದಂತ ಒಂದು ಬ್ರಾಂಡ್ನಲ್ಲಿ ಮಾರಾಟ ಮಾಡಿ ರೈತರಿಗೂ ಹೆಚ್ಚಿನ ಅನುಕೂಲ, ಜೊತೆಗೆ ಕಂಪನಿನೂ ಚೆನ್ನಾಗಿ ಬೆಳೆದಾಗ ಅದು ಮುಂದೊಂದು ದಿನ ರೈತರ ಒಂದು ಅನುಕೂಲಕ್ಕೆ ಬರುತ್ತೆ ಎನ್ನುವ ಒಂದು ಉದ್ದೇಶದಿಂದ ಕಂಪನಿಗಳನ್ನ ಸರ್ಕಾರ ಪ್ರಾರಂಭ ಮಾಡಿದೆ. ಹೆಚ್ಚಿನ ಮಾಹಿತಿಗಾಗಿ 9449833553 ಧನ್ಯವಾದಗಳು. ರೈತರಿಗೆ ಸಲಹೆ ಕೇಳಿದಿರಿ. ಇದೀಗ ಒಂದು ಪ್ರಕಟಣೆ. ಪ್ರಿಯ ಕೇಳುಗರೆ, ಹಲೋ ಡಾಕ್ಟರ್, ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ನಿಮ್ಮ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಇದೇ ಜನವರಿ 17ರಂದು ಅಂದರೆ ಬರುವ ಶುಕ್ರವಾರ ಬೆಳಿಗ್ಗೆ 8:30-9:30 ತಪ್ಪದೇ ಕೇಳಿ ಹಲೋ ಡಾಕ್ಟರ್ ನೇರ ಫೋನಿನ್ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಚಿತ್ರದುರ್ಗದ ಲಕ್ಷ್ಮೀ ಬಜಾರ್ನಲ್ಲಿರುವ ಕೃಷ್ಣ ಮಲ್ಟಿ ಸ್ಪೆಷಾಲಿಟಿ ನರ್ಸಿಂಗ್ ಹೋಂನ ಹೃದಯ ತಜ್ಞರಾದ ಡಾಕ್ಟರ್ ಆರ್ಎಸ್ ಕಾರ್ತಿಕ್. ವಿಷಯ, ಸಣ್ಣ ವಯಸ್ಸಿನಲ್ಲಿ ಉಂಟಾಗುವ ಹೃದಯಾಘಾತ. ಕೇಳಿದರೂ ಕರೆ ಮಾಡಬೇಕಾದ ನಮ್ಮ ನಿಲಯದ ಫೋನ್ ಸಂಖ್ಯೆಗಳು 9448640273, ಮತ್ತೊಂದು 9141970272. ಕರೆ ಮಾಡಿ ನಿಮ್ಮ ಸಂಶಯದ ಪ್ರಶ್ನೆಗಳಿಗೆ ಕೃಷ್ಣ ಮಲ್ಟಿ ಸ್ಪೆಷಾಲಿಟಿ ನರ್ಸಿಂಗ್ ಹೋಂನ ಹೃದಯ ತಜ್ಞರಾದ ಡಾಕ್ಟರ್ ಆರ್ಎಸ್ ಕಾರ್ತಿಕ್ ಅವರಿಂದ ಉತ್ತರವನ್ನು ಪಡೆಯಿರಿ. ತಪ್ಪದೆ ಕೇಳಿ ಹಲೋ ಡಾಕ್ಟರ್ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಇದೇ 17ರಂದು ಶುಕ್ರವಾರ ಬೆಳಿಗ್ಗೆ 8:30